ಬಣ್ಣದ ಬಿಲ್ಲು ಕಾಯಗಾಯನದಲ್ಲಿ ಉಷಹಸಯ ಮಣೆಯೇರಿ ನೋಡಿದಂತೆ ಏನು ಚೆಲುವಿನ ನಾಡು ಚೆಲುವು ಚಿಮ್ಮುವ ನಾಡು ನನ್ನೊಲುಮೆ ಈ ನಾಡು ಕರ್ನಾಟಕ ನನ್ನ ಹಡದಿ ನಾಡು ಸಗ್ಗ ಸೌಧದ ಬೀಡು ಸ್ವಾಗತವು ಏಕೈಕ ಕರ್ನಾಟಕ ಏನು ಚೆಲುವಿನ ನಾಡು ಚೆಲುವು ಚಿಮ್ಮುವ ನಾಡು ನನ್ನೊಲುಮೆ ಈ ನಾಡು ಕರ್ನಾಟಕ ನನ್ನ ತಾಯಿಯ ಮಡಿಲ ತುಂಬೆಲ್ಲ ಮಲ್ಲಿಗೆಯು ಅವಳ ತೋಳ್ ತೊಡೆಗಳಲ್ಲಿ ಮಾವು ತಳಿರು ನನ್ನ ತಾಯಿಯ ಮಡಿಲ ತುಂಬೆಲ್ಲ ಮಲ್ಲಿಗೆಯು ಅವಳ ತೋಳ್ ತೊಡೆಗಳಲ್ಲಿ ಮಾವು ತಳಿರು ತಿಂಗು ಅಡಿಕೆಯ ಜಾಲ ಅವಳ ಬೈತಲೆ ನವಿರು ತಿಂಗು ಅಡಿಕೆಯ ಜಾಲ ಅವಳ ಬೈತಲೆ ನವಿರು ಎಳ್ಳು ಜೀರಿಗೆ ಜೋಳ ಅವಳ ತೇರು ಇದುವೇ ಕರ್ನಾಟಕವು ನನ್ನ ಸಿರಿತವರೂರು ಇದುವೇ ಕರ್ನಾಟಕವು ನನ್ನ ಸಿರಿತವರೂರು ಇದರ ಕರುಕೆಯ ಬಳ್ಳಿ ಬೆಳೆಯುತ್ತಿರಲಿ ಕನ್ನಡಮ್ಮನ ಗುಡಿಯು ಬೆರೆಯಲಿ ಬಾನಿನಲಿ ಕನ್ನಡಮ್ಮನ ಗುಡಿಯು ಬೆರೆಯಲಿ ಬಾನಿನಲಿ ಅವಳ ಒಡಲಿನ ಚಿಲುಮೆ ಬತ್ತದಿರಲಿ ಜಯತು ಕನ್ನಡ ನಾಡು ಜಯತು ಮಂಗಳ ಬೀಡು ಜಯತು ಕನ್ನಡ ನಾಡು ಜಯತು ಮಂಗಳ ಬೀಡು ಜಯ ಜಯತು ಜಯ ರಾಜ ರಾಜೇಶ್ವರಿ ಜಯವು ಕನ್ನಡ ಜನಕ್ಕೆ ಜಯವು ಕನ್ನಡ ನುಡಿಗೆ ಜಯವು ಕನ್ನಡ ಜನಕ್ಕೆ ಜಯವು ಕನ್ನಡ ನುಡಿಗೆ ಜಯ ನಿನಗೆ ಕರುನಾಡ ಬನಶಂಕರಿ ಜಯತು ಕನ್ನಡ ನಾಡು ಜಯತು ಮಂಗಳ ಬೀಡು ಜಯ ಜಯತು ಜಯ ರಾಜ ರಾಜೇಶ್ವರಿ ಜಯ ಜಯತು ಜಯ ರಾಜ ರಾಜೇಶ್ವರಿ ದೇಶಭಕ್ತಿ ಗೀತೆಯನ್ನು ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ. ಸಮಯ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.